ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 23ನೆಯ ಭಾಗ ಪ್ರಸಾರವಾಗ್ತಾ ಇದೆ. ರಾಗಿ ಬೆಳೆ ವಿಷಯವಾಗಿ ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಕಾರ್ಯಕ್ರಮದಲ್ಲಿ ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಹವಾಮಾನ ವರದಿಯನ್ನು ಕೂಡ ಕೇಳ್ತೀರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800045833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಕೇಳೋಣ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ರಾಗಿ ಬೆಳೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ನೀವು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ ಅಮ್ಮ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ. ಅನ್ನದಾನವ ಮಾಡುವ ರಾಗಿ, ಅನ್ನ ಛತ್ರವನ್ನಿಟ್ಟವರಾಗಿ, ಅನ್ನದಾನವ ಮಾಡುವ ರಾಗಿ, ಅನ್ನ ಛತ್ರವನ್ನಿಟ್ಟವರಾಗಿ, ಅನ್ಯವಾರ್ತೆಯನ್ನು ಬಿಟ್ಟವರಾಗಿ, ಅನ್ಯವಾರ್ತೆಯನ್ನು ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವ ರಾಗಿ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ ಅಕ್ಕ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ ಅಮ್ಮ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ. ಈ ಕತೆ ನೋಡು ಜಯ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬಂತು ಅಂತಾರಲ್ಲ ಹಂಗೆ, ನಮ್ ಶಿವಣ್ಣ ಎಲ್ಲಾ ಮರೆತು ಭಜನೆ ಶುರು ಮಾಡ್ಕೊಂಡಿದ್ದಾನಲ್ಲಪ್ಪ. ಅಷ್ಟಲ್ದ ಏನ್ ಬಿಡು ಗೌರ, 360 ದಿನಾನು 3 ಹೊತ್ತು ಬಿಸ್ಲು ಮಳೆ ಹಗಲು ರಾತ್ರಿ ಅನ್ನದೆ ದುಡಿಯೋ ಬದುಕಿನಲ್ಲಿ ಸ್ವಲ್ಪ ಖುಷಿ ಬೇಡ್ವಾ? ಅದಕ್ಕೆ ಹಾಡಾಡಿ ಅಗ್ರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೈತವ? ಅದು ನಿಜ ಬಿಡು ಜಯ, ದೇಶಕ್ಕೆಲ್ಲ ಕಾಲಕಾಲಕ್ಕೆ ಅನ್ನ ಕೊಡೋ ರೈತ ತಾನು ಮಾತ್ರ ಒತ್ತೊತ್ತಿಗೆ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡದಿದ್ದೆ ಕಡಿಮೆ ನೋಡು. ಈಗಾರ ಒಂದಿಷ್ಟು ಉತ್ತಮ, ನಮ್ಮಜ್ಜನ ಕಾಲಕ್ಕೆ ಜೇಬ್ನಲ್ಲಿ ರೊಟ್ಟಿ ಇಟ್ಕೊಂಡು ಬ್ಯಾಸಾಯ ಹೊಡಿತಾನೇ ರೊಟ್ಟಿ ತಿಂತಾ ಇದ್ರು. ತಿನ್ನೋ ಕೂತ್ಕೊಂಡ್ರೆ ಬದುಕು ಸಾಕ್ಬೇಕಲ್ಲ ತಾಯಿ, ಹಿಂಗೆಲ್ಲ ಇರುತ್ತೆ ರೈತರ ಮಕ್ಕಳ ಜೀವನ. ಯಾರಿಗೆ ಹೇಳ್ತೀಯವ್ವಾ, ನಮ್ಮ ಭಾರ ನಾವೇ ಹೊರಬೇಕಲ್ವಾ? ಹಗಲು ರಾತ್ರಿ ಕಣ್ಣು ಮುಚ್ಚದೆ ಬಂದೂಕಿಟ್ಕೊಂಡು ಗಡಿಕಾಯೋ ಸೈನಿಕನ್ ನೋಡಿ ನಾವು ಸಮಾಧಾನ ಮಾಡ್ಕೋಬೇಕು ಶಿವಣ್ಣ, ನಮಗಿಂತ ಅವರ ಬದುಕು ಇನ್ನೂ ಕಷ್ಟ ಕಣಪ್ಪ. ಪಾಪ ಅವರು ಅಲ್ಲಿ ಕಾಯ್ತಾ ಕೂತಿರೋದಕ್ಕೆ ನಾವಿಲ್ಲಿ ಬಡಿವಾರ ಮಾಡ್ತಾ ಇದೀವಿ ತಗ. ಹೋಗ್ಲಿ ಬಿಡು ಅತ್ಲಾಗೆ. ಅಷ್ಟಲ್ದೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರಲ್ಲ, ಏನ್ ಗಂಗಾ? ಹೌದಮ್ಮ, ಸತ್ಯವಾದದ್ದನ್ನೇ ಹೇಳಿದ್ದು ನೀನು. ಅದಿರ್ಲಿ, ಅದೇನೀಗ ರಾಗಿ ಆಡು ಶಿವಣ್ಣ. ರಾತ್ರಿ ಭಜನೆ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಈಗಾಕೆ ನೆನಪಿಗೆ ಬಂತು ನಿನಗೆ? ರಾಗಿ ಸುಗ್ಗಿ ಮುಗಿಸಿ ರಾಗಿ ಮನೆಗೆ ಹಾಕಿದೆ, ಉಲ್ಲೋರೆ ಕಟ್ಸಿ ಕೊಪ್ಪಳಿಗೆ ಹಾಕಿದೆ. ಸ್ವಲ್ಪ ಆರಾಮತ್ತಲವ, ಹಾಡು ಗುಣುಕ್ತಾ ಇದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಎಂತ ಹಾಡು ಅಂತೀನಿ? ಬರೀ ರಾಗಿ ಭಿಕ್ಷಕ್ಕೆ ಹಾಕೋದು ಬೇಡ, ಒಳ್ಳೆಯವರಾಗಿ ನಿಮ್ಮ ಜವಾಬ್ದಾರಿ ಮರಿಬೇಡಿ. ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಿಕೊಂಡು ಕುಟುಂಬದಲ್ಲಿ ನೆಮ್ಮದಿಯಾಗಿರಿ, ಸುಖವಾಗಿರಿ ಅಂತ ದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತಿಳ್ಕೊಳ್ಳೋರಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತೀನಿ? ನಿನ್ ಕಟ್ಕೊಂಡು ನಿನ್ನ ಹೆಂಡ್ತಿ ಅದ್ ಹೆಂಗ್ ಸಂಸಾರ ಮಾಡುತ್ತೋ ಏನೋ ಕಣಪ್ಪ. ಊರಿಗೆ ಒಂದ್ ದಾರಿ ಅಂದ್ರೆ ಅದ್ ಯಾರಿಗೋ ಇನ್ನೊಂದ್ ದಾರಿ ಅಂತಾರಲ್ಲ, ಹಂಗೇನು ಜಯ? ಅದೇನ್ ಮಾತ್ ನಿಂದ ಗೌರ? ಶಿವಣ್ಣನ ಆಡು ಭಜನೆ ಅದು ಇದು ಅಂತ ಮಾಡೋದೇನ್ ದೊಡ್ಡ ಅಪರಾಧ ಅನ್ನಂಗೆ ಹೇಳ್ತೀಯವ್ವ. ಬದುಕಿನಲ್ಲಿ ಉತ್ತಮ ವ್ಯಾಸಂಗಗಳು ಇದ್ರೆ ತಾನೆ ಜೀವನ ಅರ್ಥಪೂರ್ಣವಾಗಿರೋದು. ನಮ್ ಗ್ರಾಮೀಣ ಸಂಸ್ಕೃತಿ ಆಡು ಆಸೆ ಉಳಿಸೋದು ಕೂಡ ನಮ್ಮ ಜವಾಬ್ದಾರಿ ಅನ್ನೋದು ಮರಿಬಾರ್ದು. ಅದಿರ್ಲಿ, ರಾಗಿ ಎಷ್ಟ್ ಚೀಲ ಆದದ್ದು ಶಿವಣ್ಣ? ಅದ್ ಏನ್ ಬಿಡು, ಕಸ ಹತ್ತಿ ರಾಗಿ ಇಳುವರಿ ಅಷ್ಟು ಚೆನ್ನಾಗಿ ಬರ್ಲಿಲ್ಲ. ಬಿತ್ತಿದಾಗ ಮಳೆ ಹೋಯ್ತು, ಕಟಾವು ಮಾಡ್ಬೇಕಾದಾಗ ಮಳೆ ಹಿಡ್ಕಂತು, ಹಾಕಿದ ಬೆಳೆ ಕೈಗತ್ಲಿಲ್ಲ. ಅಲ್ಲಿಗಲ್ಲಿ ಸರಿಯಾತ್ ನೋಡು, ಅದೇನೋ ಹೇಳ್ತಾರಲ್ಲ ಉಂಡದ್ಕು ತುಂಡು ಕಂಬಳಿಗೂ ನೇರ ಆಯ್ತು ಅಂತ, ಹಂಗಾಯ್ತು. ನಿನಗೊಬ್ನಿಗೇನಾಗಿಲ್ಲ ತಾಳಪ್ಪ, ಇಡೀ ಊರಿಗೆ ಇದೇ ತಾನೇ ಆಗಿರೋದು. ಈ ಸರಿ ಮಳೆ ಅಷ್ಟಕ್ಕಷ್ಟೇ? ಎಲ್ಲ ಒಂದೇ ಸಮಕ್ಕೆ ಆಗ್ಬೇಕು ಅಂದ್ರೆ ಹೆಂಗ್ ತಾಯಿ? ತೇಜಿ ಮಂದಿ ಇದ್ದಂತೆ, ಅದೇನಾರ ಆಗ್ಲಿ ಬೆಳೆದ್ರಾಗಿನ ಮಾರೋ ಸ್ವಲ್ಪ ಸುಲಭ ಆಗೈತಲ್ಲ, ಅದನ್ನಾರು ಸ್ವಲ್ಪ ಹೇಳು ಗಂಗಾ. ನಿಜ, ನಮ್ ಕಣ್ಣಿಂಗ್ ಕಾಣಂಗೆ ಕ್ವಿಂಟಾಲ್ಗೆ ರಾಗಿಗೆ 300 ರೂಪಾಯಿ ಬೆಲೆ ಇತ್ತು. ಕೊಟ್ರು ಕೊಡು ಬಿಟ್ರು ಬಿಡು ಅಂತ ಇದ್ರು. ಅವಾಗೆಲ್ಲ ಬೇಸಾಯದ ಖರ್ಚು ಕೂಡ ಸ್ವಲ್ಪ ಕಡಿಮೆನೆ ಇತ್ತು, ದೊಡ್ಡ ರಾಗಿ ಅಂತ ಇತ್ತು. ಎಲ್ರು ಅದನ್ನೇ ಹಾಕಿ ಬೆಳೀತಾ ಇದ್ರು. ಮೇವು ಜಾಸ್ತಿ, ಕಾಳು ಕಮ್ಮಿ, ಕರೆ ರಾಗಿ. ರಾಗಿ ಕರ್ರುಗಿದ್ರು ಗಟ್ಟಿ ಇರ್ತಾ ಇತ್ತು, ಬೆಳಿಗ್ಗೆ ಮುದ್ದೆ ಊಟ ಮಾಡಿದ್ರೆ ಬೈಗ ಆದ್ರೂ ಹೊಟ್ಟೆ ಹಸಿತಾ ಇರ್ಲಿಲ್ಲ. ಈಗೇನಮ್ಮ 101 ತಳಿ ರಾಗಿ ಇವೆ. ನಮ್ ವಿಜ್ಞಾನಿಗಳು GK VK ಅವರು ಹಗಲು ರಾತ್ರಿ ಸಂಶೋಧನೆ ಮಾಡಿ ಬೇಕಾದಷ್ಟು ಹೊಸ ತಳಿ ಕಂಡಿಡ್ದಿದ್ದಾರೆ. ಏನರವ ಅಲ್ವ ಮತ್ತೆ, ಕಾಳು ಜಾಸ್ತಿ ಬೇಕು ಅಂದ್ರೆ ಅದಕ್ಕೊಂದ್ ತಳಿ, ಮೇವು ಜಾಸ್ತಿ ಬೇಕು ಅಂದ್ರೆ ಅದಕ್ಕೊಂದ್ ತಳಿ. ಮೊದ್ಲು ಮಳೆಗೆ ಬಿತ್ತೀನಿ ಅಂದ್ರೆ ಒಂದ್ ರಾಗಿ ಬೀಜ, ಇಲ್ಲಪ್ಪ ನಾನ್ ತಡವಾಗ ಹಾಕ್ತೀನಿ ಅಂದ್ರೆ ಇನ್ನೊಂದ್ ಬೀಜ. ಮೊದಲು ಮುಂಗಾರಿಗೆ ಒಂದು ತಳಿ, ತಡವಾದ ಮುಂಗಾರಿಗೆ ಮತ್ತೊಂದ್ ತಳಿ. ಉದ್ದ ತಳಿ ಬೇಕಾ ಗಿಡ್ಡ ತಳಿ ಬೇಕಾ? ಆಯ್ಕೆ ನಮ್ದೇ ನೋಡ್ರಿ. ಬೆಂಕಿ ರೋಗ ತಡಿಯೋಕೆ ಶಕ್ತಿ ಇರೋದು, ಕಾಂಡ ಹಾಳೋಗೋದು ತೊಂದ್ರೆ ತಡಿಯೋಕೆ ಹೆಚ್ಚು ಮಳೆ ತಡೆಯೋದು, ಕಡಿಮೆ ಮಳೆ ಬೆಳೆಯೋದು, ಹೀಗೆ ಎಲ್ಲ ತರದ ತಳಿನೂ ಸಿಗ್ತವೆ. ಹೆಚ್ಚಾದ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡೋಕೆ ಹೊಸ ಹೊಸ ತಳಿಗಳನ್ನ ಕಂಡುಹಿಡಿಯಬೇಕಲ್ಲ. ರಾಗಿ ಒಂದೇ ಅಲ್ಲ, ಎಲ್ಲಾ ಬೆಳೆಗಳಲ್ಲೂ ಹೊಸ ಹೊಸ ತಳಿಗಳು ಬಂದಿದ್ದಾವೆ, ಬರ್ತಾನೂ ಇದ್ದಾವೆ. ನೀವ್ ಈ ಸರಿ ಯಾವ ತಳಿ ಬೀಜ ಹಾಕಿದ್ರಿ ಗೌರ? ನಿಮಗೆಷ್ಟ್ ರಾಗಿ ಆಯ್ತು? ನಮ್ಮನೆದು ಏನ್ ಬೆಳೆಯಲ್ಲ ಅಂದ್ರು ರಾಗಿ ಮಾತ್ರ ತಪ್ಪಿಸ್ತಾ ಇರ್ಲಿಲ್ಲ ನೋಡ್ಜಯ. ಈ ಸಾರಿ ಕೂಡ ಒಳ್ಳೆ ಇಳುವರಿ ಕೊಡೋ ರಾಗಿನೇ ಅಂತೆ. ಆದ್ರೆ ಏನ್ ಮಾಡೋದು, ಮಳೆ ಸರಿಯಾಗಿ ನಡೆಸ್ಲಿಲ್ಲ, ಹಿಂಗಾಗಿ ಕಾಳು ಮೇವು ಎರಡೂ ಕಮ್ಮಿನೇ. 1 ಎಕರೆಗೆ ಬರೀ 6 ಚೀಲ ಬಂದೈತೆ. ಇದೇನಮ್ಮ ಹಿಂಗಂತೀಯ? ನಾವು ಅದೇ ರಾಗಿ ಹಾಕಿ ಎಕರೆಗೆ 10-15 ಕ್ವಿಂಟಲ್ ಬಂದೈತೆ. ಹೊಲಕ್ಕೆ ಗೊಬ್ಬರ ಗೋಡು ಅಂತ ಹಾಕಿ 10 ವರ್ಷ ಆಯ್ತು. ಮಳೆ ಬಂದಾಗ ನೀರು ಹೊಲ್ದಾಗೆಲ್ಲ ಹರಿದ್ಕೊಂಡು ಮಣ್ಣು ವರವನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಬೆಳೆ ಇನ್ ಹೆಂಗ ಆಗುತ್ತೆ ಹೇಳು. ನೀನ್ ಹೇಳೋದು ನಿಜ ಕಣವ್ವ, ಸಗಣಿ ಗೊಬ್ಬರ ಹಾಕಕ್ಕೆ ಹಸುಕರು ಇಲ್ಲ, ಎರವಳಿನಂತ ಗೊಬ್ಬರ ಮಾಡ್ಕೊಳ್ಳಕ್ಕೆ ಮನ್ಸಿಲ್ಲ. ನೆಪ ಹೇಳ ತಪ್ಪಂಗಿಲ್ಲ, ಹೇಳಿದ್ನ ಹೇಳು. ಕಿಸಬಾಯಿ ದಾಸ ಅಂತಾರಲ್ಲ ಅನ್ನಂಗಾಯ್ತು ನಮ್ ಕತೆ. ಕೋಲ್ ಹಾಕಿ ಪಾಲ್ ತಗೊಳ್ಳೋದು ಅಂತ ಹೋದ್ರೆ ಹಿಂಗೆ ಆಗೋದು. ಸರಿಯಾಗಿ ನಿಗಾ ಮಾಡಿದ್ರೆ ಕೃಷಿ ಕೈ ಹಿಡಿಯುತ್ತೆ, ಇಲ್ಲ ಅಂದ್ರೆ ಕಂತೆಗೆ ತಕ್ಕ ಬಂತೆ ಅನ್ನಂಗ ಆಗುತ್ತೆ ಅಷ್ಟೇ. ನಾವು ಕೂಡ ಅರಿತು ಮಾಡ್ಬೇಕಲ್ಲ. ಹೌದು, 20 ಕ್ವಿಂಟಾಲ್ ತನಕ ಬೆಳ್ದಿರೋದು ಉಂಟು ಅಂತಾರೆ. ಮಳೆ ಸರಿಯಾಗಿ ನಡೆಸಿ ಗೊಬ್ಬರ ಕಳೆ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಬಹುದು. ಕಳೆ ಹೆಚ್ಚಾಗಿ ಪೈರನ್ನ ತಿಂದಾಗ್ತವೆ. ಸರಿಯಾಗಿ ಕಳೆ ನಾಶ ಹೊಡೆದ್ರೆ ಕಳೆ ಎಲ್ಲ ಸತ್ತೋಗುತ್ತೆ ನೋಡು. ಬಿತ್ತೋಕ್ ಮೊದ್ಲು ಖಾಲಿ ನೆಲಕ್ಕೆ ಪೈರು ಹುಟ್ಟಿದ ಮೇಲೆ 25 ದಿನಕ್ಕೆ ಮತ್ತೊಂದ್ಸಾರಿ ಜಾಸ್ತಿ ಔಷಧಿ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಕಳೆನು ಒಣಗ್ತದೆ. ಕಳೆ ಒಣಗುತ್ತೆ ಕಣವ್ವ, ಸ್ವಲ್ಪ ದಿವಸಕ್ಕೆ ನಿನ್ ಭೂಮಿನ ಒಣಗುತ್ತೆ, ಒಣಗಿ ಬರಡಾಗುತ್ತೆ ಅಷ್ಟೇ. ಲೆಕ್ಕಾಚಾರ ಇಲ್ದಂಗೆ ಭೂಮಿಗೆ ವಿಷ ಸುರಿಯೋದು ಖಂಡಿತವಾಗಿ ಒಳ್ಳೇದಲ್ಲ. ಈ ವರ್ಷ ಬೆಳೆ ಚೆನ್ನಾಗಿ ಬರಬಹುದು, ಆದ್ರೆ ಬತ್ತ ಏನ್ ಹಾಕಿದ್ರು ಬೆಳಿಲಾರ ಸ್ಥಿತಿಗೆ ನಮ್ ಭೂಮಿ ಬಂದು ಬಿಡುತ್ತೆ. ಅರ್ಷದ ಕೂಳಿಗೋಗಿ ವರ್ಷದ ಕೂಳ್ ಕಳ್ಕೊಂಡ್ರು ಅಂತಾರಲ್ಲ, ಹಂಗಾಗತ್ತೆ ನೋಡು. ಇದೊಂಥರ ಹಿಂಸೆ ಮಾರಾಯ, ಬಿಸಿ ತುಪ್ಪ ಉಗುಳಂಗಿಲ್ಲ ನುಂಗಂಗಿಲ್ಲ. ಸ್ಪ್ರೇ ಮಾಡದೆ ಹೋದ್ರೆ ಬೆಳೆ ಬರಲ್ಲ, ಸ್ಪ್ರೇ ಮಾಡಿದ್ರೆ ಮಣ್ಣೆ ಉಳಿಯಲ್ಲ. ಹ್ಞೂ ಗೌರಮ್ಮ, ಸಾಧ್ಯವಾದಷ್ಟು ಪರಿಸರಕ್ಕೆ ತೊಂದರೆ ಆಗದಂತ ವಿಧಾನಗಳನ್ನ ಬಳಸೋದು ಒಳ್ಳೇದು ನೋಡು. ಬಿತ್ತೋಕ್ ಮೊದ್ಲು ಹೊಲವನ್ನು ಚೆನ್ನಾಗಿ ಅಚ್ಚುಕಟ್ಟು ಮಾಡಬೇಕು, ಆಮೇಲೆ ಒಂದೆರಡು ಸಾರಿ ಎಡೆ ಕುಂಟೆ ಹೊಡೆದ್ರೆ ಎಷ್ಟೋ ಕಳೆ ಕಮ್ಮಿ ಆಗುತ್ತೆ. ಆಮೇಲೆ ಗೇಣೆ ಒಳಗಿರೋ ಕಳೆನ ಕೈಯಿಂದ ತೆಗಿಬೇಕು. ಹೇಳದು ಸ್ವಲ್ಪ ಕಣ್ಜೇಮ್ಮ. ಎಡಕುಂಟೆ, ಎತ್ತು, ಕತ್ತೆ ಎಲ್ಲಿದ್ದಾವ ಈಗ? ಟ್ರ್ಯಾಕ್ಟರ್ನಲ್ಲಿ ಬಿತ್ತೋದ್ರಿಂದ ರಾಗಿ ಬೆಳೀತಾ ಇದ್ದೀವಿ ಅಷ್ಟೇ. ಈಗೇನವ ಎಡೆ ಕುಂಟೆನು ಟ್ರ್ಯಾಕ್ಟರ್ನಲ್ಲೇ ಹೊಡಿತಾರೆ, ಮನಸಿದ್ರ ಮಾರ್ಗ. ಅಷ್ಟಕ್ಕೂ ಕಳೆ ಹುಟ್ಟುತ್ತೆ ಅಂದ್ರೆ ನಿಮ್ ಭೂಮಿಲಿ ಶಕ್ತಿ ಐತೆ ಅಂತ ಅರ್ಥ. ಒಟ್ಟಿನಲ್ಲಿ ವಿಪರೀತವಾದ ರಾಸಾಯನಿಕಗಳ ಬಳಕೆ ಅಂತೂ ಒಳ್ಳೇದಲ್ಲ. ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ ಅಂತ ಎಲ್ಲಾ ತರದ ತಳಿ ಇದಾವೆ ಅಂತಾರಲ್ಲ, ಅವು ಯಾವುದು ಅಂತ ಗೊತ್ತ ಜಯ ನಿಂಗೆ? ಹೌದು, ರೈತ ಸಂಪರ್ಕ ಕೇಂದ್ರದಲ್ಲಿ ಹೇಳ್ತಾ ಇದ್ರು. MR1, MR6, L5 ಮುಂತಾದ ತಳಿಗಳು ದೀರ್ಘಾವಧಿಗೆ ಸೇರಿದ್ದು 120-130 ದಿನಗಳಲ್ಲಿ ಕಟಾವಿಗೆ ಬರ್ತವಂತೆ. ಮಧ್ಯಮಾವಧಿ ತಳಿಗಳು 105-110 ದಿನಗಳಲ್ಲಿ ಕಟಾವಿಗೆ ಬರ್ತವೆ. JPU 28, JPU 66, KMR 301, HR 911, KMR 204, ML 365 ಮುಂತಾದವುಗಳು ಇವುಗಳಲ್ಲಿ ಬರ್ತವೆ. ಅಲ್ಪಾವಧಿ ತಳಿಗಳು 95-100 ದಿನದಲ್ಲಿ ಕಟಾವಿಗೆ ಬರ್ತವೆ. ಇದರಲ್ಲಿ GPU 45, GPU 48, ಇಂಡಾಫ್ 9 ಮುಂತಾದವು ಇದ್ದಾವೆ. ಜೊತೆಗೆ ಚಳಿಗಾಲಕ್ಕೆ ಬೆಳೆಯಬಹುದಾದ ತಳಿಗಳು ಕೂಡ ಇದ್ದಾವೆ. ಬೆಂಕಿ ನಿರೋಧಕ GPU 26, ಶಿಲೀಂಧ್ರ ನಿರೋಧಕ GPU 28, ಗಿಡ್ಡ ತಳಿಯ GPU 45, GPU 48. ಅದರ ಜೊತೆಗೆ ಬಿಳಿ ರಾಗಿ ತಳಿಗಳಾದ GN5, KMR 340 ಕೂಡ ಇದ್ದಾವೆ. ನಮ್ ದೇಶದಲ್ಲಿ ಸುಮಾರು 40 ಬಗೆಯ ನಾಟಿ ರಾಗಿ ತಳಿ ಇದಾವಂತೆ. ಕರ್ನಾಟಕದಲ್ಲೇ ಎಡಂಗು ರಾಗಿ, ಶರಾವತಿ ರಾಗಿ, ರಾಗಳ್ಳಿ ರಾಗಿ, ಶಿವಳ್ಳಿ ರಾಗಿ, ಜಗಳೂರು ರಾಗಿ, ಬೆಣ್ಣೆ ಮುದ್ದೆ ರಾಗಿ, ಹಸಿರು ಕಡ್ಡಿ ರಾಗಿ. ಇಷ್ಟೇ ಅಲ್ಲ ಗೌರಮ್ಮ, ಉಂಡೆ ರಾಗಿ, ಗಿಡ್ ರಾಗಿ, ಅಯ್ಯನಗಿರಿ ರಾಗಿ, ನಾಗಮಾಲೆ ರಾಗಿ, ಗುಡ್ಡೆ ರಾಗಿ, ಬೋಂಡ ರಾಗಿ, ಉಂಡೆ ರಾಗಿ, ಒಣಕೊಂಬಿನ ರಾಗಿ, ಕೆಂಪು ಕಡ್ಡಿ, ಬಿಳಿ ಗಿಡ್ಡ, ಕರಿಗಿಡ್ಡ, ಇನ್ನೂ ಅನೇಕ ತಳಿಗಳನ್ನ ಕಾಪಾಡಿಕೊಂಡು ಬರಲಾಗಿದೆ ಅಂತೆ. ನಮ್ ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಅಯ್ಯೋಯ್ಯೋಯ್ಯೋ, ಹಿಂದೆಲ್ಲವ ರಾಗಿ ಹೊಟ್ಲು ಮಾಡ್ತಾ ಇದ್ರು. ಮೊದ್ಲೇ ಒಂದ್ ಕಡೆ ರಾಗಿ ಬೀಜ ಹಾಕೊಂಡು 20 ದಿವಸ ಆದ್ಮೇಲೆ ಮಳೆ ಬಂದಾಗ ಕಿತ್ತು ಹಾಕ್ತಾ ಇದ್ರು. ಒಂದಡಿಗೊಂದು ಹಾಕರೇನಪ್ಪ. ನಿಜ ನಿಜ, ಎರಡು ಕಡೆಯಿಂದನು ಕುಂಟೆ ಹೊಡೆಯಂಗ್ ಹಾಕರು. ಬರೀ ಒಂದು ಮಗಲಿಂದ ಕುಂಟೆ ಹೊಡೆಯಂಗ್ ಸಾಲಲ್ಲಿ ನಾಟಿ ಮಾಡ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ರಾಗಿ ಸಸಿನ ಹಾಕ್ತಾ ಇದ್ರಲ್ಲ, ಅವ್ರ ಹತ್ರ ತಗೊಂಡೋಗಿ ರಾಗಿ ಸಸಿ ಕೊಡೋ ಕೆಲಸ ಮಾಡ್ತಾ ಇದ್ವಿ. ಅವಾಗೆಲ್ಲ ಹೊಲ ತುಂಬಾ ಜನ ಓಡಾಡ್ಕೊಂಡು ರಾಗಿ ಹಾಕ್ತಾ ಇದ್ರೆ ನೋಡಕ್ಕೊಂದು ಖುಷಿ ಆಗೋದು. ಮುಯ್ಯಾಳ್ ಪದ್ಧತಿ ಇತ್ತಲ್ಲ, ಹಾಳಿನ ಕೊರತೆ ಇರ್ಲೇ ಇಲ್ಲ. ನಾಟಿ ರಾಗಿ ಮಾಡಿದ್ರೆ ಕಳೆ ಕಮ್ಮಿ, 4 ದಿವಸ ಮಳೆ ಹೋದ್ರು ತಡೆಯುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಈಗೆಲ್ಲ ತುಂಬಾ ಕಡಿಮೆ ಜನ ಈ ರೀತಿ ಬೆಳೆಯೋರು. ಹಾಗೆಲ್ಲ ಕೈಯಲ್ಲೇ ಕಟಾವ್ ಮಾಡಿ ಕಣದಲ್ಲಿ ಸುಗ್ಗಿ ಮಾಡ್ತಾ ಇದ್ರು. ಸಾಲ್ಗಣ ಇರವು, ರಾತ್ರಿ ಹೊತ್ತು ಕಣದಲ್ಲೇ ಮಲಗ್ತಾ ಇದ್ರು. ಕಟಾವ್ ಆದ್ಮೇಲೆ ಹೊಲದಲ್ಲೇ ಬಿದ್ದಿದ್ದ ಅಂಕ್ಲತ್ತೇನೆ ಬೇರೆ ಆಯ್ತಾ ಇದ್ವಿ. ಈಗೇನವ ಬಿತ್ತಕ್ಕೂ ಯಂತ್ರ, ಕಟಾವ್ ಮಾಡಕ್ಕೂ ಯಂತ್ರ. ಆದ್ರೆ ನೀವೇನೇ ಹೇಳ್ರಿ, ಯಂತ್ರದಲ್ಲಿ ಕಟಾವ್ ಮಾಡೋದ್ರಿಂದ ವಿಪರೀತ ಕಾಳು ನಷ್ಟ ಆಗುತ್ತೆ, ಎಕರೆಗೆ 2-3 ಚೀಲ ರಾಗಿ ವೇಸ್ಟ್ ಆಗುತ್ತಾ ಅಂತೀನಿ. ಅದ್ರ ಜೊತೆಗೆ ಕಾಳು ಹೋಳಾಗೋಗುತ್ತೆ, ಹುಲ್ಲು ಕಾಳು ಎರಡೂ ಧೂಳು. ಏನ್ ಮಾಡೋದಣ್ಣ, ಈ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ರಾಗಿ ಬೆಳೆಯೋದೇ ಕಷ್ಟ ಆಗ್ತಾ ಇತ್ತು ಗೊತ್ತಾ? ನಾವು ಕೂಡ ಸುಲಭದ ದಾರಿ ನೋಡ್ತೀವಿ. ಅಷ್ಟಕ್ಕೂ ಕೃಷಿ ಇಲಾಖೆಯವರು ಕೊರತೆ ಇಲ್ದಂಗೆ ಬೀಜ ಪೂರೈಕೆ ಮಾಡ್ತಾ ಇದ್ದಾರೆ. ಸಾವಯವ ಕಳೆನಾಶಕ ಗೊಬ್ಬರ ಕೊಡ್ತಾರೆ. ಬೀಜೋಪಚಾರ ಬಿತ್ತನೆ ನಿರ್ವಹಣೆ ಬಗ್ಗೆ ಮಾರ್ಗದರ್ಶನ ಮಾಡೋದು ಎಷ್ಟೊಂದು ಅನುಕೂಲವಾಗಿದೆ ಅಲ್ವನ್ರವ್ವ? ಹೌದು, ಇಲಾಖೆಗಳು ಸಾರ್ವಜನಿಕರು ಒಟ್ಟಾಗಿ ಪ್ರಾಮಾಣಿಕವಾಗಿ ದುಡಿದ್ರೆ ಏನ್ ಸಾಧನೆ ಮಾಡೋಕ್ಕಾಗಲ್ಲ ಹೇಳಿ. ಈಗೇನಮ್ಮ ರೈತರ ಮನೆ ಬಾಗಿಲಿಗೆ ಎಲ್ಲ ಮಾಹಿತಿಗಳು ಬಂದು ತಲುಪ್ತವೆ. ಏನ ಮಾಡಿ ರೈತರ ಬದುಕಿಗೆ ಒಂದು ಘನತೆ ಬಂದ್ರೆ ನಮಗೂ ಒಂದಷ್ಟು ಹುಮ್ಮಸ್ಸು ಅಂತ ಬರುತ್ತೆ. ಕೃಷಿ ಕೂಡ ಉಳಿದು ಬೆಳೆಯೋಕೆ ಅನುಕೂಲನೂ ಆಗತ್ತೆ. ಅದೇನು ಮಾರ್ಕೆಟ್ನಲ್ಲಿ ಸ್ವಲ್ಪ ಜಾಸ್ತಿ ಬೆಲೆಗೆ ರಾಗಿ ತಗೊಂತಾರಂತಲ್ಲ, ಅದೇನೋ ಅದು ಮನ್ಸಲ್ಲೈತೆ ಬಾಯಿಗೆ ಬರ್ತಾ ಇಲ್ಲ. ಅದೇ ಕಣಮ್ಮ, ಬೆಂಬಲ ಬೆಲೆಗೆ ಸರ್ಕಾರ ರಾಗಿ ಖರೀದಿ ಮಾಡ್ತದೆ ಅಲ್ಲ, ಅದು ನಪೆಡ್ ಮುಖಾಂತರ ಖರೀದಿ ಮಾಡ್ತಾರಲ್ಲ ಅದು ತಾನೆ. ಅವತ್ಲೇ ಎಲ್ರು ಹೋಗಿ ರಿಜಿಸ್ಟರ್ ಮಾಡಿಸಿ ರಸೀದಿ ತಂದ್ರಲ್ಲ, ವರ್ಷ ವರ್ಷ ಸ್ವಲ್ಪ ಮಟ್ಟಿಗೆ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಈ ವರ್ಷ ಏನ್ ರೇಟ್ ಶಿವಣ್ಣ? ಈ ವರ್ಷ ಒಂದ್ 4,500 ಚಿಲ್ಲರ ರೂಪಾಯಿ ಏನೋ ಐತೆ ಗಂಗಮ್ಮ. ಇದ್ದುದ್ರಲ್ಲಿ ಪರವಾಗಿಲ್ಲ, ಸರ್ಕಾರ ಬೆಂಬಲ ಬೆಲೆಗೆ ರಾಗಿ ತಗೊಂಡೇ ಹೋಗಿದ್ರೆ ಮಾರ್ಕೆಟ್ ನಲ್ಲಿ ರಾಗಿ ರೇಟು 2,000 ರೂಪಾಯಿಗೆ ಬಂದಿರೋದು. ಆದ್ರೂ ಒಂದ್ ಕ್ವಿಂಟಾಲ್ ರಾಗಿ ಬೆಳೆಯೋಕೆ ಹತ್ತತ್ರ 4,000 ರೂಪಾಯಿ ಖರ್ಚು ಬರುತ್ತೆ ಹೇಳು. ಚೆನ್ನಾಗಿ ಮಳೆ ನಡೆಸಿದ್ರೆ ಅಷ್ಟೋ ಇಷ್ಟು ದುಡ್ಡಿನ ಮುಖ ನೋಡಬಹುದು, ಇಲ್ಲಾಂದ್ರೆ ಹಾಕಿದ ಬಂಡವಾಳ ಮೈ ಮೇಲೆ ಬರುತ್ತೆ. ಅದಕ್ಕೆ ಅಲ್ವಾ ಸರ್ಕಾರ ಬೆಂಬಲ ಬೆಲೆ ಕೊಡ್ತಾ ಇರೋದು. ಈ ಬೆಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿದ್ರೆ ಚೆನ್ನಾಗಿರೋದು. ಏನ್ ಮಾಡೋದು, ಉಕ್ಕದಕ್ ನೀರ್ ಬಿಟ್ಟಂಗೆ, ಎಷ್ಟೋ ಉತ್ತಮ. ರಾಗಿನ ಮೌಲ್ಯವರ್ಧನೆ ಮಾಡಿ ಸ್ವಲ್ಪ ಹೆಚ್ಚು ಸಂಪಾದನೆ ಮಾಡೋ ರೈತರು ಅಲ್ಲಲ್ಲಿ ಕೆಲವರು ಇದ್ದಾರೆ. ಇನ್ನು ಎಲ್ರು ಒಂದೇ ಬೆಳೆ ಬೆಳೆದ್ರೆ ಬೆಲೆ ಕಡಿಮೆ ಆಗೇ ಆಗುತ್ತೆ. ಒಂದು ಬೆಳೆ ನಂಬಿಕೊಂಡು ಕೂತ್ಕೊಳ್ಳೋದು ಬುದ್ಧಿವಂತ ರೈತರ ಲಕ್ಷಣ ಅಲ್ಲ ಬಿಡು. 10 ಬೇರೆ ಬೇರೆ ಬೆಳೆ ಇದ್ರೆ ಒಂದಕ್ಕಲ್ಲ ಒಂದಕ್ಕೆ ಬೆಲೆ ಸಿಕ್ಕೋದ್ರಿಂದ ರೈತರು ನಷ್ಟಕ್ಕೊಳಗಾಗೋದನ್ನ ತಪ್ಪಿಸಿಕೊಳ್ಳಕ್ ಸಾಧ್ಯ ಆಗುತ್ತೆ. ಅಜ್ಜನ ಕಾಲದ ಕೃಷಿ ಬಿಟ್ಟು ಈ ಕಾಲಕ್ಕೆ ಏನ್ ಬೇಕು ಅದನ್ನ ಬೆಳಿಬೇಕು ಅಂತೀಯ? ಹಂಗಲ್ಲ ಗೌರಮ್ಮ, ಹಳೇದನ್ನೆಲ್ಲ ಬಿಟ್ಟು ಬಿಡು ಅಂದ್ರೆ ಅದು ಮತ್ತೊಂದ್ ತಪ್ಪಾಗುತ್ತೆ ಕಣವ. ಎಲ್ರು ವಾಣಿಜ್ಯ ಬೆಳೆ ಬೆಳೆದ್ರೆ ಆಹಾರ ಬೆಳೆ ಬೆಳೆಯೋರ್ಯಾರು? ಜೇಬಿಗೆ ದುಡ್ಡು ಒಟ್ಟಿಗೂಟ ಎರಡು ಬೇಕಲ್ಲ. ಈಗಾಗ್ಲೇ ಆಹಾರ ಧಾನ್ಯಗಳ ಉತ್ಪಾದನೆ ಕಮ್ಮಿ ಆಗ್ತಾ ಐತಿ ಅಂತ ಸಂಶೋಧನೆಗಳು ಹೇಳ್ತಾ ಇದಾವೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಆಹಾರ ಭದ್ರತೆ ತುಂಬಾ ಮುಖ್ಯವಾಗಿದೆ. ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳು, ತರಕಾರಿ, ಹಣ್ಣು, ಔಷಧಿ ಸಸ್ಯಗಳು, ಹಾಲು, ಮಾಂಸ ಇದನ್ನೆಲ್ಲ ಸಮಾನವಾದ ರೀತಿಯಲ್ಲಿ ಬೆಳಿಬೇಕು. ಅದರ ಜೊತೆಗೆ ಮರ ಮುಂಡಿಗಳು ಬೇಕು ಕಣಪ್ಪ. ಕಾಡು ನಾಡು ಎರಡೂ ಉಳಿಬೇಕು. ಅದು ನಿಜ ಕಣ್ಗೌರ. ಪ್ರಕೃತಿಲಿ ಬರೀ ಮಾನವನೇ ಹೆಚ್ಚಾದ್ರೂ ಅಪಾಯ, ಪ್ರಾಣಿ ಪಕ್ಷಿಗಳೇ ಹೆಚ್ಚಾದ್ರೂ ಸರಿಯಾಗೋದಿಲ್ಲ. ಜೀವಜಾಲದ ತಕ್ಕಡಿ ಸರಿಯಾಗಿ ತೂಗ್ಬೇಕು ನೋಡು. ನೀನು ಬದುಕು, ಬೇರೆಯವರನ್ನು ಬದುಕಲು ಬಿಡು ಅಂತ ದೊಡ್ಡವರು ಹೇಳಿಲ್ವಾ? ಅದಿರ್ಲಿ, ರಾಗಿನೆಲ್ಲ ಚೆನ್ನಾಗಿ ಒಣಗಿಸಿ ತೂರಿ ಕೇರಿ ಅಚ್ಚುಕಟ್ಟು ಮಾಡೋ ಕೆಲಸ ಮುಗೀತೇನವ. ಖರೀದಿ ಶುರುವಾಗೋ ಮೊದಲು ಎಲ್ಲ ಸಿದ್ಧವಾಗಿದ್ರೆ ಒಳ್ಳೇದು. ಅದಕ್ಕೆ ಹೇಳ್ದೆ ನೋಡವ. ಹೌದೌದು, ಕೆಲವು ಜನ ಧೂಳು ದುಸ್ಕು ಸ್ವಚ್ಛ ಮಾಡದೆ ಹಂಗೆ ತರ್ತಾರೆ. ನಾವು ಯಾಕೆ ಅದೆಲ್ಲ ಮಾತಾಡ್ಬೇಕು ಮಾಡ್ಬೇಕು ಹೇಳ್ ನಾವು? ಅರ ಒಬ್ರು ಇಬ್ರು ಬದುಕು ಮಾಡ್ತಾರೆ ಅಂತ ಎಲ್ರು ಅದನ್ನೇ ಮಾಡಲ್ಲ ಗಂಗಮ್ಮ. ಅಷ್ಟಕ್ಕೂ ಬೆಲೆ ಸ್ವಲ್ಪ ಜಾಸ್ತಿ ಸಿಗ್ತಾ ಐತೆ ಅಂದಾಗ ನಾವು ಕೂಡ ಒಳ್ಳೆ ಕಾಳನೆ ತಗೊಂಡು ಹೋಗ್ಬೇಕಪ್ಪ, ಅದು ನಮ್ ಜವಾಬ್ದಾರಿ ಅಲ್ವಾ? ಒಳ್ಳೆ ರೀತಿಲಿ ಬೆಳೆದು ಉತ್ತಮವಾದ ಉತ್ಪನ್ನ ಕೊಟ್ರೆ ಹೆಚ್ಚು ಬೆಲೆ ಕೊಳ್ಳೋಕೆ, ಸವಲತ್ತುಗಳಿಗೆ ಒತ್ತಡ ಹಾಕೋಕೆ ನಮಗೂ ಅಧಿಕಾರ ಇರುತ್ತೆ. ನಮ್ಮ ದುನಿಗೂ ಒಂದು ಬೆಲೆ ಬರುತ್ತೆ. ನಿಜ ಕಣವ, ನಮ್ ನಡತೆಗಳಿಗೆ ನಮ್ ಬದುಕನ್ನು ಮೊದಲು ನಾವು ಸ್ವಚ್ಛವಾಗಿ ಇಟ್ಕೊಳ್ಳಕ್ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ನಾನ್ ಕಳ್ಳ ಪರರ್ ನಂಬ ಅನ್ನಂಗಾಗತ್ತೆ ನೋಡವ ಅಷ್ಟೇ. ಆ ಕಾಲದಲ್ಲಿ ಕಣ್ಣು ಸುಗ್ಗಿ ಮಾಡೋದು ಅಂದ್ರೆ ಎಷ್ಟು ಸಂಭ್ರಮ ಇರ್ತಿತ್ತು ಅಲ್ವಾ? ಸುಗ್ಗಿ ಎಲ್ಲ ಮುಗಿದ ಮೇಲೆ ರಾಗಿ ರಾಶಿ ಮಾಡಿ ಪಕ್ಕದ ಕಣದವರು, ತೋಟದಿಂದ ಹೊಲದಿಂದ ಇದ್ದವರು, ದಾರಿಲಿ ಹೋಗ್ತಾ ಬರ್ತಾ ಇದ್ದವರು, ಮಕ್ಕಳು ಮರಿನೆಲ್ಲ ಕರೆದು ರಾಶಿ ಪೂಜೆ ಮಾಡಿ ರಾಶಿಗೆ ಎಡೆ ಮಾಡಿ ಎಲ್ರು ಸೇರಿ ಪಲ್ಲಾರ ತಿಂತವಲ್ವಾ? ಈ ಕಾಲ ಹೋಗೆ ಬಿಡ್ತು ನೋಡವ. ಅಷ್ಟೇ ಅಲ್ಲ, ಯಾರಾದ್ರೂ ಬಂದು ರಾಗಿ ಕೇಳಿದ್ರೆ ಅದ್ರ ಜೊತೆಗೆ ಊರಿನ ಕಸುಬ್ದಾರರಿಗೆ ಮರದಲ್ಲಿ ತುಂಬಿ ತುಂಬಿ ರಾಗಿ ಕೊಡ್ತಾ ಇದ್ರು. ಈಗ ಕೇಳೋರು ಇಲ್ಲ, ಕೊಡೋರು ಮೊದ್ಲೇ ಇಲ್ಲ. ಕೇಳೋರು ಇರೋದು ಬೇಡ ಬಿಡಪ್ಪ, ಈಗ ಕೇಳಿ ತಿನ್ನೋರು ಕಮ್ಮಿ, ದುಡಿದು ತಿನ್ನೋರೇ ಜಾಸ್ತಿ. ಅಷ್ಟಕ್ಕೂ ಅದು ಒಳ್ಳೇದು, ಒಳ್ಳೇದು ತಾನೆ. ಏನ್ ಜಯ? ಅದೇನೋ ಒಳ್ಳೇದೇ ತಾಯಿ, ಸ್ವಾಭಿಮಾನದ ಬದುಕು ಎಲ್ರಿಗೂ ಇರ್ಲಿ ಬಿಡು. ಕೃಷಿ ಯಾಂತ್ರಿಕವಾದಂತೆ ನಾವು ಕೂಡ ಯಂತ್ರಗಳ ತರ ಆಗಿ ಹೋಗಿದ್ದೇವಲ್ಲ. ಯಾಕೋ ನೋಡಿದ್ರೆ ಹಳ್ಳಿಗಳು ಕೂಡ ಉಸಿರುಗಟ್ಟಿಕೊಂಡು ಕಾಣ್ತಾ ಇದಾವೆ. ಮನುಷ್ಯತ್ವ ಬಿಟ್ಟು ಉಳಿದಿದ್ದೆಲ್ಲ ದೊಡ್ಡದಾಗಿ ಕಾಣ್ತಾ ಐತೆ. ಗೋಡೆ ಗೋಡೆ ಕಟ್ಕೊಂಡಿದ್ದೀವಲ್ಲಮ್ಮ ಗೋಡೆ, ಒಬ್ಬೊಬ್ಬರ ಮಧ್ಯನು ದೊಡ್ಡ ದೊಡ್ಡ ಗೋಡೆ ಎದ್ದಿದಾವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದನು ನನ್ನೊಳಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಮೂರು ದಿನದ ಈ ಬದುಕಿನಲ್ಲಿ ಇಂತ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡು. ರಾಗಿ ಬೆಳೆಯಲ್ಲಿನ ಕಷ್ಟ ಸುಖ ಬೆಲೆ ಮಾರಾಟ ಕಳೆ ಕಸ ಅಂತ ಇದ್ದು ಮಾತು ಎಲ್ಲೆಲ್ಲಿಗೋ ಹೋಯ್ತು. ಮಾತು ಎಲ್ಲಿಗಾದ್ರೂ ಹೋಗ್ಲಿ ಬಿಡು ಗೌರಮ್ಮ, ಬೇಕಾಗಿರೋದು ಬದುಕಿಗಿದ್ರೆ ಸಾಕು ಅಷ್ಟೇ. ಅದು ಬಿಟ್ಟು ಕಂಡೋರ್ ಸುದ್ದಿ ಹೊಟ್ಟೆ ಕಿಚ್ಚಿನ ಮಾತು ಇಲ್ಲದೆ ಇದ್ರೆ ಒಳ್ಳೇದು ನೋಡು. ಅಷ್ಟಕ್ಕೂ ಬೆಳೆಯಲ್ಲಿನ ಕಸ ತೆಗ್ದಂಗೆ ಮನಸ್ಸಿನಲ್ಲಿರುವಂತ ಕಸನೂ ಕೂಡ ತೆಗಿಬೇಕು ಕಣವ. ಶಿವಣ್ಣರೇ, ಅದೇನು ರಾಗಿ ಹಾಡು ಆಡ್ತಾ ಇದೆಯಲ್ಲ ಶಿವಣ್ಣ, ಎಷ್ಟು ಸೊಗಸಾಗಿದೆ ಅಲ್ವಾ? ರಾಗಿ ತಂದಿರ ಭಿಕ್ಷಕ್ಕೆ ಹೇಳ ಶಿವಣ್ಣ ಅದನ್ನ ಇನ್ನೊಂದ್ಸತಿ. ನಾವು ಹೇಳ್ತೀವಿ ಶಿವಣ್ಣ. ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವ ರಾಗಿ, ಅನ್ನ ಛತ್ರವನ್ನಿಟ್ಟವ ರಾಗಿ, ಅನ್ನದಾನವ ಮಾಡುವ ರಾಗಿ, ಅನ್ನ ಛತ್ರವ ಇಟ್ಟವ ರಾಗಿ, ಅನ್ನದಾನವ ಮಾಡುವ ರಾಗಿ, ಅನ್ನ ಛತ್ರವ ಇಟ್ಟವ ರಾಗಿ, ಅನ್ಯವಾರ್ತೆಯನ್ನು ಬಿಟ್ಟವ ರಾಗಿ, ಅನುದಿನ ಭಜನೆಯ ಮಾಡುವ ರಾಗಿ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭಾಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಮಾತಾ ಪಿತರನ್ನು ಸೇವಿತರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ ಪಿತರನ್ನು ಸೇವಿತರಾಗಿ ಪಾಪ ಕರ್ಮಗಳ ಬಿಟ್ಟವರಾಗಿ, ಮಾತಾ ಪಿತರನ್ನು ಸೇವಿತರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾ ಪಿತರನ್ನು ಸೇವಿತರಾಗಿ ಪಾಪ ಕರ್ಮಗಳ ಬಿಟ್ಟವರಾಗಿ, ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಇದುವರೆಗೂ ರಾಗಿ ಬೆಳೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿ ಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರೀತಿಯ ಕೇಳುಗರೆ, ಈ ವಾರದ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮವನ್ನ ನೀವು ಕೇಳಿದಿರಿ ಅಂತ ಆದ್ರೆ, ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಪತ್ರದ ಮುಖಾಂತರ ಬರೆದು ನಮಗೆ ಕಳುಹಿಸಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು.

ಇನ್ನು ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಜನಪದ ಗೀತೆಯೊಂದನ್ನ ಕೇಳಿ ಬರೋಣ. ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡಿಯ ಮಲ್ಲೈನ ದಯ ಇರೆ ಭಯವಿಲ್ಲ ಮಲ್ಲೈನ ದಯ ಇರೆ ಭಯವಿಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಏರಿಕೊಂಡು ಬಿಲ್ಲು ಬಾಣ ಓಡಿಕೊಂಡು ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಪುಲಿಪೇಟೆ ಗೊರಟ ನಮ್ಮ ಬಾಣ ಶೋರ ಮೊಜೋಗರ ಮಾಗಡಿಯ ರಂಗನಾಥ ಬೇಟೆಗಾರ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ ಸಿಹಿಯಾದ ಜಾಜಿ ಮೊಗ್ಗು ಹರಳಾವೇ ಸಿಹಿಯಾದ ಜಾಜಿ ಮೊಗ್ಗು ಹರಳಾವೆ ಚಾಮುಂಡಿ ಮುತ್ತಂತ ಪರಿಸೆ ಮೆರೆದಾವೆ ನಿನ್ನ ಮುತ್ತಂತ ಪರಿಸೆ ಮೆರೆದಾವೆ ಸಾಗರದೋರ ಕೆಂಡದಂತೆ ರಾಮ ಬಿಟ್ಟ ಬಾಣದಂತೆ ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೊಜುಗಾರ ಹನುಮಪ್ಪ ಸ್ವಾಮಿ ಗೆಣೆಕಾರ